ಉಸಿರಾಟದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. 0-1-5-5-1 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿದ್ದಾರೇನು? ಆದ್ರಣ್ಣ, ಬಳತಿನವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗೂ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಅನ್ನ ನೀಡೋರೆ ನನ್ನೋರು ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಬದುಕಿನಲ್ಲಿ ಕಷ್ಟ ಬರೋದಕ್ಕಿಂತ ಮುಂಚಿತವಾಗಿ ಜಾಗೃತಿಯನ್ನು ವಹಿಸಿಕೊಂಡ್ರೆ ಬಹಳ ಒಳ್ಳೆಯದಲ್ವಾ? ಆದರೆ ಎಷ್ಟೋ ಜನ ಎಷ್ಟೊಂದು ಜಾಗೃತಿಯಿಂದ ಕೆಲಸ ಮಾಡಿದ್ರೂ ಕಷ್ಟಗಳನ್ನು ಅನುಭವಿಸ್ತಾರೆ. ಅದ್ಯಾಕೋ ಅನ್ನೋದು, ಎಷ್ಟೋ ಹೆಜ್ಜೆ ಇಟ್ಟರೆ ಅಷ್ಟೊಂದು ಕಷ್ಟಗಳು ನಮಗೆ ಎದುರಾಗೋದಿಲ್ಲ. ಅನುಭವಿಸ್ಲಿಕ್ಕೂ ದಾರಿಗಳಿಂದ ದೂರ ಸರಿದು ಹೇಗೇಗೋ ಜೀವನವನ್ನು ಮಾಡಿದಾಗ ತೊಂದರೆಗಳನ್ನು ಮುಂದೆ ಎತ್ತುಗಳೇ. ಬೇಸಾಯದಲ್ಲಿ ಎಷ್ಟು ಎಚ್ಚರಿಕೆಯಿಂದ ಸಾಗಿದ್ರೂ ಸಾಲದೆ. ಜಾಣತನ, ಎಚ್ಚರಿಕೆ ಹೆಚ್ಚೆಚ್ಚು ಅನುಭವಿಸೋದಕ್ಕಿಂತ ಎಚ್ಚರಿಕೆಯಿಂದ ಕಷ್ಟಗಳನ್ನು ದೂರ ಇಟ್ಕೊಂಡು ಆದಷ್ಟು ಹೆಚ್ಚು ಕಠಿಣವಾದ ಜೀವನವನ್ನು ಮಾಡೋದಕ್ಕಿಂತ ಚಂದವಾದ ಜೀವನವನ್ನು ಮಾಡಲಿಕ್ಕೆ ನಾವು ಯಾವಾಗಲೂ ಆಲೋಚನೆಗಳನ್ನು ಮಾಡ್ತಾ ಇರಬೇಕು. ಈಗ ನಿಮಗಾಗಿ ಒಂದು ಹಾಡು. ದಾರಿ ತೋರಿಸಯ್ಯ ಕೇಳುಗರೆ, ಸುಖ ದುಃಖಗಳು ಎಲ್ಲರಿಗೂ ಬಂದೇ ಬರ್ತವೆ. ಸುಖವನ್ನು ಸ್ವೀಕರಿಸಿದಾಗ ಹೇಗೆ ಸಂತೋಷವಾಗ್ತದೋ, ದುಃಖವನ್ನು ಸ್ವೀಕರಿಸಲಿಕ್ಕೆ ನಾವೆಲ್ಲ ತಯಾರಿಸಿಗೋದು, ಹಾಗೆ ಧೈರ್ಯ ಮೈಗೂಡುತ್ತೆ. ಬಾಳಿನಲ್ಲಿ ಎದುರಾಗುವ ಏರುಪೇರುಗಳನ್ನು ಅನುಭವಿಸಿ ಎಲ್ಲರೂ ಪಾಠವನ್ನು ಕಲಿತೇ ಕಲಿತಾರೆ. ಆದರೆ ಎಷ್ಟೋ ಜನ ರೂಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ಕಾರಣಗಳು ಇದ್ದೇ ಇದ್ದಾವೆ. ರೈತ ಬಾಂಧವರೇ, ಶ್ರೋತೃಗಳೇ, ಬಾಳನ್ನು ತನ ಎದಿರು ನಿಲ್ಲುವರಾರು, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಅನುಭವಿಸಿದ್ರೂ ಕಷ್ಟಪಟ್ಟು ದುಡಿದ್ರೂ ಅದ್ಯಾಕೋ ಎಷ್ಟೋ ಜನ ಏಳ್ಗೆನೇ ಆಗೋದಿಲ್ಲ. ಸಮಾಜದಲ್ಲಿ ಕೆಲವರ ಬಾಳನ್ನು ನೋಡಿದರೆ ಎಷ್ಟೊಂದು ಕಷ್ಟ ಇದೆಯಲ್ಲಪ್ಪ ಈ ಜೀವನ ಅಂತ ಅನಿಸುತ್ತಲ್ವಾ? ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರೂ ಅಥವಾ ಕಷ್ಟಗಳ ದಾರಿಗಳನ್ನು ತುಳಿದ್ರೂ ಅಥವಾ ಬೆಳವಣಿಗೆ ಆಗೋದಿಲ್ಲ, ಏನೇನೋ ಮಾಡಿ ಎಷ್ಟೋ ಜನ ಯಾತನೆಯನ್ನು ಅನುಭವಿಸುತ್ತಿದೆ. ಆದರೆ ಕಷ್ಟಗಳನ್ನು ಅರ್ಥಪೂರ್ಣವಾಗಿ ಸ್ವೀಕರಿಸಿಕೊಂಡು ಅನುಭವಿಸಿಯೂ ಜೀವನ ಸವಾಲುಗಳಾಗಿ ಸ್ವೀಕರಿಸಿಕೊಂಡು ಹೊಸ ದಿಕ್ಕನ್ನು ಕಂಡು ಏಳಿಗೆಯನ್ನು ಅನುಭವಿಸಿರೋರು ಇದ್ದಾರೆ. ಮುದ್ದು ಕಾಣಬಹುದು, ಬಾಲ್ಯದಿಂದ ಹಿರಿಯ ವಯಸ್ಸಿನವರೆಗೂ ಎಷ್ಟೊಂದು ಅನುಭವಗಳು ಎಲ್ಲರಿಗೂ ಎದುರಾಗ್ತವಲ್ವ? ಆದರೆ ಅವುಗಳನ್ನೆಲ್ಲ ಸವಾಲಾಗಿ ಸ್ವೀಕರಿಸಿಕೊಂಡಾಗ ತತ್ತರಿಸಿ ಹೋಗ್ಬಿಡುತ್ತೆ. ಚಿಕ್ಕಪೇಟೆ ಸಾಚಗಳು ಈ ಚಿತ್ರದಲ್ಲಿ ಚೇತನ್ ಸೊಸ್ಕ ಮತ್ತು ಸಂಗಡಿಗರು ಹಾಡಿದ ಈ ಗೀತೆ ನಿಮಗಾಗಿ. ಈ ಜೀವನ ಸಮ ಬದುಕೆ ನರಕ ಶಾಪ ಕಾಲದ ಪ್ರಳಯ ಪ್ರತಾಪ ಚಿದಾಚಿದ ಆಸೆಯ ಜಾಲಕ್ಕೆ ಪರಿಮಿತಿ ದಾಟಿದ ಕಾಮಾನಲಕ್ಕೆ ಆಹುತಿಯಾಯ್ತೆ ಕಾಲದ ಪ್ರಳಯ ಪ್ರತಾಪ ಕಾಲದ ಪ್ರಳಯ ಪ್ರತಾಪ ಬದುಕೆ ನರಕ ಬದುಕ ಮಮತೆಯ ಕರುಳಿನ ಸೆಳೆತ ಹೆತ್ತವರಿಗೆ ಶಾಪ ಜನನಿಯ ದೈವ ಯುವನೀತಿಯ ನಾಡಿನಲ್ಲಿ ಜನ್ಮದಾತರ ಜೀವ ಹಿಂಡುವ ಕ್ರೂರ ಸಂತತಿ ಸ್ಫೋಟಿಸಿದೆ. ಜೀವನದಲ್ಲಿ ಎಷ್ಟು ಕಲಿತರೂ ಸಾಲದು ರೈತ ಬಾಂಧವರೇ. ಅನುಭವ ಇದೆ ಅನ್ಕೊಂಡು ಮೈ ಮರೆತು ಸಾಗಿದಾಗ ಏನೆಲ್ಲ ಅನಾಹುತಗಳು ಅದೇ ಆಗ್ತವೆ. ಆಸೆಗಳನ್ನ ಹಿಂಬಾಲಿಸಿಕೊಂಡು ಹೋದರಂತೂ ಏನೇನೋ ಆಗ್ಬಿಡ್ತವೆ ಅಲ್ವಾ. ಮನೆ ಮನೆಗಳಲ್ಲಿ ಊರು ಊರುಗಳಲ್ಲಿ ಜನ ಮೋಸಕ್ಕೆ ಒಳಗಾಗಿರೋದನ್ನ ನಾವು ಕಾಣ್ತಾ ಇರ್ತೀವಿ. ರೈತ ಬಾಂಧವರೇ, ಶ್ರೋತೃಗಳೇ, ಜೀವನದಲ್ಲಿ ಆಸೆಗಳಿಗೆ ಬದಲನೆ ನಾವು ಆನಂದದಾಯಕವಾಗಿ ಇರಲಿಕ್ಕೆ ಅವಕಾಶ ಆಗ್ತದೆ. ಆಸೆಗಳಿಗೂ ಕಡಿವಾಣ ಹಾಕಿದಷ್ಟು ಒಳ್ಳೇದಂತ ಅನ್ಕೊಂಡು ಎಷ್ಟೋ ಜನ ಹೇಳಿರೋದನ್ನ ಮರಿಬಾರದು. ಚೂ ಬಾಣ ಚಿತ್ರದಲ್ಲಿ ಅಂತಂದ್ರೆ ಹೇಳ್ತಿರೋದು ತಾವು ಸಂತೋಷ ಪಟ್ಕೊಂಡು ಪರರಿಗೂ ಆನಂದ ಕೊಟ್ಟು ಬೇರೆಯವರಿಗೆ ಹೊರೆ ಮಾಡೋದು ಬೇಡ, ಹಾಗೆ ನಮ್ಮ ಆನಂದಕ್ಕೂ ಇತರರ ಒಳಿತಿಗೂ ನಾವು ಕಾಯಕ ಮಾಡ್ತಾ ಹೋಗೋಣ. ಎಷ್ಟೋ ಜನ ಅತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಳದಲ್ಲೇ ತಮಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ನಾಡಿಗೆ ಅನುಕೂಲವಾಗುವಂತೆ ಬೆಳೆಗಳನ್ನು ಮಾಡ್ತಾ ಇರ್ತಾರೆ. ಬೆಳೆ ಕೈ ಕೊಡ್ತು ಅಂತ ಆತಂಕದಿಂದ ಹಾಗೆ ಹೋಗೋದಿಲ್ಲ. ಅದಕ್ಕೆ ಹೇಳಿದ್ದು ಈ ಭೂಮಿ ತಾಯಿಯ ಮೊದಲ ಪುತ್ರ ಕೃಷಿಕ. ಈ ಭೂಮಿ ತಾಯಿ ರೀತಿಯ ಜನ ಕೃಷಿಕ ಸಮುದಾಯದಲ್ಲೇ ಇತರೆ ವರ್ಗದಲ್ಲೂ ಕಂಡುಬರ್ತಾರೆ. ಈಗ ರಾಷ್ಟ್ರಭಕ್ತಿ ಗೀತೆಯನ್ನು ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಗೀತ ರಚನೆ ವೆಂಕಟರಾಜ ಪುಣಿಚಿತ್ತಾಯ. ನಾಡಿಗಾಗಿ ನಮಗಾಗಿ ಶಕ್ತಿಯೋ, ದುಡಿಮೆ ನಮ್ಮ ಸತ್ವವೋ. ಎಲ್ಲ ಒಟ್ಟು ಸೇರಿ ನಾಡಿನೊಳಿಬಿಗಾಗಿ ನಮ್ಮ ದುಡಿಮೆಯನ್ನು ಸಲ್ಲಿಸುವ ನಿಮಿಷ ಒಂದು ನಿಮಿಷವಲ್ಲ, ನಿಮಿಷ ನಮ್ಮ ಸಂಪದ, ನಿಮಿಷ ನಿಮಿಷ ಸೇರಿ ಹಣಕ್ಕೆ ಹಣವು ಕೂಡಿದಾಗ ಕೋಟಿ ರೊಕ್ಕವಾಗದೆ, ಕಣ ಕಣಗಳು ಸೇರಿದಾಗ ಕಣಜವಾಗಿ ತುಂಬದೆ, ಕಣಜವಾಗಿ ತುಂಬದೆ ನಮ್ಮ ಸತ್ವವು. ಅನ್ನ ಪಡೆದು ಹೊಟ್ಟೆಯನ್ನು ಹೊರೆದೆವು, ಭೂಮಿ ತಾಯ ಕೆಚ್ಚಲನ್ನು ಕರೆದು ಹಾಲ ಕುಡಿದೆವು, ತಿಂದು ಕುಡಿದು ನಮ್ಮ ನಾಡು, ತಿಂದು ಕುಡಿದು ನಮ್ಮ ನಾಡು, ಋಣದ ಭಾರ ಪಡೆದೆವು ಆರಣವನ್ನು ಸಲ್ಲಿಸದೆ. ದುಡಿಮೆ ನಮ್ಮ ಶಕ್ತಿಯೋ, ದುಡಿಮೆ ನಮ್ಮ ಸತ್ವವೋ. ಹಿಂದು ಬಂಗಾಳದ ಕಡಲ ತೆರೆಯ ಆಯುತ ಮುದರಿ ಬಂದ ತಂಗಾಳಿ, ಮುದರಿ ಬಂದ ತಂಗಾಳಿಯ ತಂಪು ಸುಖವ ಪಡೆದೆವು, ಗಂಗೆ ಯಮುನೆ ಕಾವೇರಿ, ಗಂಗೆ ಯಮುನೆ ಕಾವೇರಿ, ಪುಣ್ಯ ನದಿ ನರಗಳ ನೀರ ಕುಡಿದ ಋಣಕ್ಕೆ ನಮ್ಮ ಬೆವರ ನೀರ ಹರಿಸುವ ಬೆವರ ಶಕ್ತಿಯು, ದುಡಿಮೆ ನಮ್ಮ ಸತ್ವವು. ನಾಡಿಗಾಗಿ ನಮಗಾಗಿ ದುಡಿದು ನಾಡ ಕಟ್ಟುವ, ನಾಡಿಗಾಗಿ ದುಡಿಯುವ, ನಾಡಿಗಾಗಿ ದುಡಿಯುವ, ದುಡಿಯುವ, ದುಡಿಯುವ. ದುಡಿಮೆ ನಮ್ಮ ಶಕ್ತಿಯು, ದುಡಿಮೆ ನಮ್ಮ ಸತ್ವವು. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಬೇಸಾಯ ಕುರಿತು ಬಿಸಿ ನಾಚಪ್ಪ ಅವರೊಡನೆ ಸಂದರ್ಶನವಿದೆ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಜೊಂಪೆನ ವಿವರ. ಜಿಲ್ಲಾ ನ್ಯಾಯಾಲಯ, ಲೋಕೋಪಯೋಗಿ ಇಲಾಖೆ ಮತ್ತು ವಕೀಲರ ಸಂಘ ಇವರ ಕುಡುಕ್ಮ ಇಂದು ನಡೆತ. ಈ ಕಟ್ಟಡ ಉದ್ಘಾಟನೆನ ಸುಪ್ರೀಂ ಕೋರ್ಟ್ ಗೌರವಾನ್ವಿತ ನ್ಯಾಯಮೂರ್ತಿ ಎಎಸ್ 2014 ಈ ಕಟ್ಟಡದ ಕೆಲಸಸ್ವರಾಗಿದ್ದು 9 ವರ್ಷಗಳ ಮೇಲೆ ಹೊಸ ಕಟ್ಟಡ ತಲೆ ಎತ್ತಿದ್ದು ಮೂರು ಕೋರ್ಟ್ ಹಾಲ್ಗೆ ಮತ್ತೆ ಪ್ರತಿ ಕೋರ್ಟ್ ಹಾಲಿಗೆ ಸಹ ಒಂದೊಂದು ನ್ಯಾಯಾಧೀಶರ ಕೊಂಬರೆಗ ಉಟ್ಟು. ಸುಪ್ರೀಂ ಕೋರ್ಟ್ ತಡಿ ನ್ಯಾಯಾಲಯಲ್ಲಿ ಕಮ್ಮಿ ಖರ್ಚಲ್ಲಿ ಪ್ರಕರಣಗಳನ್ನ ಪರಿಹರಿಸೋಕ್ಕೂ ಎಲ್ಲವಕ್ಕೂ ನ್ಯಾಯ ಸಿಗುವಂಗೆ ಹಾಕುತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡುಕುಟ್ಟಲ್ಲಿ ಕನಕದಾಸರು ಹೇಳ್ದಂಗೆ ಪ್ರತಿಯೊಬ್ಬನು ಜ್ಞಾನಿಗಳಾಕು, ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡಕು, ಸಮನಾಗಿ ಜನಾಂಗ ಮುಂದಾಕು ಅಂತ ತಿಳಿಸಿದರು. ಹಂಗೆ ಜಿಲ್ಲೆನ ಬ್ಯಾರೆ ಬ್ಯಾರೆ ಕಡೆ ಕನಕದಾಸ ಜಯಂತಿನ ಅರ್ಥಪೂರ್ಣ ಆಗಿ ಆತಿಂದ ಕೈಲು ಮೂರ್ತ ಸಂತೋಷಕೂಟ ನಾಳೆ 10:30 ಎಡವಾರೆ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ ಆಟದ ಯಾತ್ರೆ ಅಭಿಯಾನ ನಾಳೆ ತಮಿಳುನಾಡಿನ ಪೂಂಪುಹಾರ್ಲಿ ಆಕೆರೆ ಅದೆ. ಕೊಡಗು ವೈದ್ಯನ ತೋರಿಸುವ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳ ಪ್ರದರ್ಶನ ನಡೆತು. ಲಯನ್ಸ್ ಕ್ಲಬ್ ಪಾಲಿಬೆಟ್ಟ ಮತ್ತೆ ಈಕ್ಷಾ ಸು ಮಹಾರಾಷ್ಟದ ಪುಣೆಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟಮಟ್ಟದ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಲಿ ಗೋಣಿಕೊಪ್ಪದ ಕಾಲ್ಸ್ ವಿದ್ಯಾ ಟ್ರೋಫಿನ ಪಡೆದು ಸಾಧನೆ ಮಾಡಿಯಳು. ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದ ರಾಷ್ಟ್ರೀಯ ಅಥ್ಲೆಟಿಕ್ ಲೀಗ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ ಕಾಳಿಮಾಡ ದಿನೇಶ್ ನಾಚಗಳನ್ನು ರೆಡಿ ಮಾಡಿಕೊಡಲಾಗುವುದು. ಟೀಕ್ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕ್ಕಾಡ್, ನಾಪೋಕ್ಲು. ಮೈತಡಿ ಗ್ರಾಮ ಪೆಮ್ಮಂಡ ಒಕ್ಕಡ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಬಾರ್ ಇದೇ 13ನಂಗ್ ನಾಳೆ ಮುನ್ನುಂದ್ ಪೆಮ್ಮಂಡ ಒಕ್ಕ ಪಟ್ಟದಾರ ಪಿಂಜ ಆಡಳಿತ ಮಂಡಳಿ ಕಟ್ಟಂಡಿತ್. ಹಲವಾರು ವರ್ಷಗಳಿಂದ ಕೊಡಗಿನಲ್ಲೇ ಪ್ರಶಾಂತ್ ಫರ್ನಿಚರ್. ಕ್ವಾಲಿಟಿ ಪ್ಯೂರಿಟಿ ಗ್ಯಾರಂಟಿಗೆ ಮತ್ತೊಂದು ಹೆಸರು ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್. ಅತ್ಯಾಧುನಿಕ ಡಿಸೈನ್ಸ್ ನ ವುಡನ್ ಫರ್ನಿಚರ್ ಗಳು, ರಬ್ಬರ್ ಮ್ಯಾಟ್ ಗಳು ಒಂದೇ ಮಳಿಗೆಯಲ್ಲಿ. ಬ್ರಾಂಡೆಡ್ ಮ್ಯಾಟ್ರೆಸ್ ಹಾಗೂ ಫರ್ನಿಚರ್ ಗಳ ಮೇಲೆ 10-20% ಡಿಸ್ಕೌಂಟ್. ಭೇಟಿ ನೀಡಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ದೊಡ್ಡ ಪುಲಿಕೋಟಲು ಉಳ್ಳ ಒಕ್ಕ ಕೈ ಮಡತ್ಲು ನಡ್ತುವ ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾತಿಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣಂದು ಒಕ್ಕ ಪಟ್ಟೆದಾರ ಪಿಂಜ ಮುಕ್ಕಾಟಿರ ಒಕ್ಕ ಕಾರ ಕಟ್ಟಂಡಿತ್. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗೆ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ ಗಳು. ನಿಮ್ಮ ರಜಾದಿನಗಳು ಉಲ್ಲಾಸಮಯವಾಗಿರಲು ಮದುವೆ ಸಭೆ ಸಮಾರಂಭ. ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಆದನೆಲ್ ನವೆಂಬರ್ 18 ಅಲ್ಲದೆ ಬೋರೆ ಬೋರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಡು. ಎಲ್ಲಾ ಕೊಡವ ಸಮಾಜಕಾರ, ಕೊಡವ ಸಂಘ ಸಂಸ್ಥೆಕಾರ, ಕೊಡವಾಭಿಮಾನಿಯ ಮುಂದು ದಿನ ನಡಪ ಈ ಕೊಡವ ನಮ್ಮೆಲ್ಲ ಕೂಡಿಯಾಡುಣಂದು ಬಾಳುಗೋಡು ಕೊಡವ ಸಮಾಜ ಒಕ್ಕೂಟತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತ. ಪುತ್ತೂರು ಬಸ್ ನಿಲ್ದಾಣದಿಂದ ಕೇವಲ 400 meters ಅಂತರದಲ್ಲಿ ಮೂಲ್ಯ ವರ್ಗದ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯವಿದೆ. ಕೆಲವೇ ಕೆಲವು ಸೈಟ್ಗಳು ಬಾಕಿ ಇದ್ದು ಆಸಕ್ತರು ಸಂಪರ್ಕಿಸಬೇಕಾದ ಟೋಲ್ ಫ್ರೀ ನಂಬರ್ 1800-42-53-916. 9 ಕೊಡವ ಸಿರಿ ಕಾರ್ಯಕ್ರಮದಲ್ಲಿ ಭೋಜಿ ಬದುಕರ ಬಂಬಂಗ ಸಾಧ ಕನ್ನಡ ಕೂಡ ತಕ್ಕಬಾಕು ಮಾಲಿಕೆ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9. ಸುಮೋಪೇಟೆಯ ನಾಲ ವಿಜಯ ಅವರೊಂದಿಗೆ ಸಂವಾದವಿದೆ. ಸಂದರ್ಶಕರು ಸುಬ್ರಾಯ ಸಂಪಾಜೆ. ನಿಧನ ಸುದ್ದಿ. ಚೇರಂಬಾಣೆ ಬಿ ಬಾಡಗ ಗ್ರಾಮದ ನಡುವಟ್ಟಿರ ದಿವಂಗಪ್ರಾಯದ ನಡುವಟ್ಟಿರ ಶಿವಪ್ಪ ರವಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಬಿ ಬಾಡಗ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮ ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ. ದೇವಾರು 39.5 crore ರೂಪಾಯಿ ಖರ್ಚಲು ಮಡಿಕೇರಿ ವಿದ್ಯಾನಗರದ ಪುದಿದಾಯಿತು ಕಟ್ಟನ ಜಿಲ್ಲಾ ನ್ಯಾಯಾಲಯ ಕಟ್ಟಡತನ ಸುಪ್ರೀಂ ನ್ಯಾಯಾಧೀಶ ಇಂದಿರೇಶ್, ಹೈಕೋರ್ಟ್ ನ್ಯಾಯಾಧೀಶಗಳನ್ನ ಶಕುರೆ ಕಮಲ್, ಚಪ್ಪುಡಿರ ಪೂರ್ಣಚ, ಶಾಸಕಗಳನ್ನ ಮಂಡೆ ಪಂಡಪ್ಪ, ಚುರಂಜನ್ ಕೆಜಿ ಸಮಾಜ ಸ್ಪರಂಬಲು ನಡಪ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಪಿಂಜ ಪಾರದರ್ಶಕತೆ ಇಲ್ಲದ ಪೋಚಂಗಿ ವಿರಾಜಪೇಟೆ ನ್ಯಾಯಾಲಯ ಪರಂಬಲು ವಕೀಲಂಗಡ ಸಂಗತರಾದನೆಯಲ್ಲಿ ಆಯೋಜನೆ ಮಾಡಿ ತಿಂಜ ಅಭಿನಂದನಾ ಕಾರ್ಯಕ್ರಮಕ್ಕೆ ಸನ್ಮಾನ ಸ್ವೀಕಾರ.